ನಂಬರ್ಗಳನ್ನು ಪಡೆದು ಅವರನ್ನು ಕೂಡ ಸಂಪರ್ಕಿಸಬಹುದು. ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಮತ್ತು ಕೆಒಎಫ್ ಸಂಸ್ಥೆಗಳನ್ನು ಸಂಪರ್ಕಿಸಿ ಎಲ್ಲಿ ಎಲ್ಲಿ ಖರೀದಿ ಕೇಂದ್ರಗಳನ್ನು ತೆಗಿತಾ ಇದ್ದಾರೆ, ಹೋಬಳಿ, ತಾಲೂಕು, ತನ್ನ ಹಳ್ಳಿಗಳ ಗ್ರಾಮದಲ್ಲಿ ಆ ಒಂದು ಮಾಹಿತಿಯನ್ನು ಪಡೆದು ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳನ್ನು ತಂದು ಸರ್ಕಾರದ ಯೋಜನೆಗೆ ಮಾರಿ ರೈತರು ಹೆಚ್ಚಿನ ಲಾಭ ಪಡೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಿನಿ ಮಾಹಿತಿ ಕೇಳಿದ್ರಲ್ಲ, ಈಗ ಕೇಳೋಣ ಗೊಂದಲಿಗರ ಕತೆ. ತುಳಜಾಭವಾನಿ ಕೊಲ್ಲಾಪುರ ರಾಜನ ಕತೆ ನಡೆಸಿಕೊಡುತ್ತಾರೆ ಶ್ಯಾಮರಾವ್ ಅಮೃತರಾವ್ ಚವ್ಹಾಣ್ ಮತ್ತು ಸಂಗಡಿಗರು. ಅಲ್ಲಿ ಬಲವಾಗಿ ಮೇಲೆ ತೊಳಿರಿ ಅಂಬ ಬರತಾಳ ಏ ಬಂತ ಮನಿಗ ದಾರಿ ಕೇಳೋತ ಅಂತಾಳ ಮನಿಗ ಶಕ್ತಿ ಜಗನ್ಮಾತೆ ತುಳಜಾ ಭವಾನಿಯಲ್ಲಿ ಆತ ನೋಡಬೇಕಾದಾರ ನಗರ ಅಂಬದ ಊರ ಒಳಗ ರಾಜ ನೋಡಬೇಕಾದ್ರ ನಗರ ಶಾವ ರಾಜ ರಾಜಕೀಯ ಮಾಡ್ತಿದ್ದ ಗಾಣಿಗ ಅಂದ ತಮ್ಮ ಆತನ ಮನೆಯೊಳಗ ಆದಿಶಕ್ತಿ ಜಗನ್ಮಾತೆ ಸಾಂಭವಿ ತುಳಜಾಪುರ ಒಳಗ ಕುಂತಿಳು ಆ ತುಳಜಾ ಪ್ರಭವಾನಿ ಏನಂತಳಿ ಹರಿ ಪರಶುರಾಮ ಮಗನಿಗೆ ಏನಂತ ಯಾಕ ಮಗ ಪರಶುರಾಮ ಏನಮ್ಮ ತಾಯಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ಬೇಕು ನಾಲ್ಕು ದಿಕ್ಕಿನೊಳಗ ಜೋಗ ಆಡಬಾ ಮಗ ಹೋಗಂದ ಆ ವೇಳೆ ಬರದ ಮಗಾವೇನಂತಾನೆ ತಾಯಿ ನೀ ಎಲ್ಲಾ ದಿಕ್ಕಿಗೆ ಹೋಗಕರೆ ದಕ್ಷಿಣ ದಿಕ್ಕಿಗೆ ನೀವು ಹೋಗಬೇಡ ದಕ್ಷಿಣ ದಿಕ್ಕಿನಲ್ಲಿ ಆತ ರಾಜ ಕೋಲಾಪುರ ರಾಜ ಆತ ಬಹಳ ದುಷ್ಟನ ತಾಯಿ ಹೆಣ ದೇವರಿಗಂತೂ ಆತನು ನಂಬಗಿಲ್ಲ ಅವನ ಮನೆಯಲ್ಲಿ ಹೆಣ ದೇವರು ಪೂಜೆವಿಲ್ಲ ಆತನ ಊರಿಗೆ ನೀವು ಹೋಗಬೇಡ ತಾಯಮ್ಮಂತೆ ಮಗ ಪರಶುರಾಮ ಆತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ ಜಗದಾಂಬಾ ದೇವಿ ಅಂತಳ ಮಾತ ಕೀಳ ಮಗ ಈಗ ನಾ ಹೋಗ್ತೀನಿ ತುಳಜಾ ಪ್ರಗಂತ ಆದಿಶ್ರೀ ಜಗನ್ ಮಾತೆ ಸಾಂಭವಿ ಹಣಿ ತುಂಬ ಭಂಡಾರಿ ಬಿಟ್ಟಾಳ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಉದೋ ಆನೆ ಕೂತ ತುಳಜಾ ಪೂರಾನೇ ಬಿಟ್ಟಾಳ ಬಂದಾಳೋ ರಾಯ ತಮ ದಕ್ಷಿಣ ದೇಶಕ್ಕೆ ಬಂದಾಳ ರಾಯ ಜಗದಾಂಬಾ ದೇವಿ ಎಲ್ಲಿ ಬಂದಾಳ ಸಾವುಕಾರ ನೋಡ್ಬೇಕಂದ್ರೆ ಊರಿಗೆ ಬಂದಾಳ ಊರೊಳಗ ಬರ್ತಡಾವಿಲ್ಲ ನಾಲ್ಕು ಮಂದಿ ಕಾವಲ್ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು ಆ ಸಮುದ್ರ ದಂಡಿ ಬಂದು ಏನಂತಾಳ ಯಾಕೆ ತಮ್ಮದೇರಿ ಯಾಕಮ್ಮ ಯಾರಿದಿ ಎಲ್ಲಿ ಇದ್ದೀ ಏನಿವಿಲ್ಲ ನಿನ್ನ ಖೂನ ಬರ್ತ ನಮಗ ಖೂನವಿಲ್ಲ ಯಾವ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ ನಾ ಅಡ್ಡ ಕುಕುಮದಾಕಿ ತುಳಜಾ ಭವಾನಿ ದಿನಪ್ಪ ನಾ ರಾಜನ ಮನಿ ಜೋಗ ಅಳ ಕಳೆದಿನಂದ ತಾಯಿ ನಮ್ಮ ರಾಜನ ಮನೆ ಬಂದಿದ್ದ ಕರೆದ ನಮ್ಮ ರಾಜನ ಮನೆ ತಾನು ಏನ ದೇವರು ನಡ್ತೀವಿಲ್ಲ ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡಾವ ಶಿವನಿಗೆ ನೆನವ ಜಪ ತಪ ಮಾಡಾವ ಸಾಧು ಸನ್ನಿ ಸಿಗುವ ಸೇಫಕರು ಬಂದ್ರ ಅವ್ರಿಗೆ ದಾನ ಧರ್ಮ ಮಾಡಾವ ತಾಯಿ ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ ಹ್ಯಾಂಗ ಬಂದಿದ್ದೀ ಇಲ್ಲಿದ್ದು ವಾಪಿಸ್ ಹೋಗಂತಂದ್ರು ನಾ ವಾಪಿಸ್ ಹೋಗಲ ಬಂದಿಲ್ಲ ಮಗ ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಳಾಕ ನನ ಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟ ಶ್ರೀ ಮಗ ಅಂದ. ಅಮ್ಮ ರಾಜನ ಹುಕುಮವಿಲ್ಲ, ನಮ್ಮ ರಾಜ ನೋಡಬೇಕಾಗ್ತದ, ಆತ ಏನದವ್ರಿಗೆ ಬಿಡ್ದಾಡಂತ ಹುಕುಮದೇ. ಸಾಧು ಸನ್ನಿಸಿಗೂ ಆಸೆ ಪಕ್ಕಿ ರಾಜ ಜಂಗಮ ಬಂದ್ರ ಹರಿಗಿನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ರ ಅಂತ ಹೇಳ್ಕಿಸ್ತಂದ. ನಮ್ಮ ರಾಜನ ಹುಕುಮದ ತಾಯಿ ಜಗದಂಬಾದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ. ಈ ನೋಡ್ರಿ ನಾನು ನೀರಿನೊಳಗಿನ ಹಂಗ ಹೊತ್ತಿಗಿನಂತ ದೇವಿ ದಿನ ಹಾಕಿ ಉದು ಅಂತ ಭಂಡಾರ ಒಕ್ಕಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಳ ನೀರಿನ ಮ್ಯಾಲ ಪರಡಿ ಒಳಗ ಕುಂತು ಜಗನ್ ಮಾತೆ ದೇವಿ ದಿನ ಹಾಕಿ ಇನ್ನ ಅಕ್ಷಿ ಕಾಯಿ ಅವ್ರಿಗೆ ಕರ್ದಿ ಏನಂತಾಳ ಯಾಕೋ ಮಗ? ಏನ ತಾಯಿ, ಇಲ್ಲಿ ಕೋಲ್ಹಾಪುರ ರಾಜ್ಯನ್ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ. ಹೌದೇ ಮಗ, ಆ ಮನಿಗೆ ನಾ ಜೋಗ ಆಳಗ ನಡೆದಿ, ನೀ ನನಗ ಜೋಗ ಸಿಗ್ತಿಲ್ಲ ಮಗ, ಹೋಗ್ಲಿ ಇಲ್ಲಿ ಬ್ಯಾಡ ಅಂದ. ಅವ್ವ ಆತ ನಮ್ಮ ಊರು ರಾಜ ಏನದೇವ್ರಿಗೆ ನಮ್ಮಂಗಿಲ್ಲ, ಆತ ನೋಡವ ಕೈಯ ಬಾಯ ಕರಿ ನಾಲ್ಗವ ತಾಯಿ ಮಹಿಷಾಸುರ ಧೈತ್ಯ ಪ್ರಮಾಣನ. ಅರೆ ಆತ ನಮ್ಮ ರಾಜ ನ ತಾಯಿ, ಅವನನ ಊರ ಒಳಗ ನೀ ಹೋಗ್ಬೇಡ, ಅವನ ಮನಿ ಒಳಗ ಜೋಗ ನೀಡ ಪದ್ಧತಿ ಇಲ್ಲ. ಯಾಕ ಬಂದಿದ್ದೀನಿ ವಾಪಸ್ ಅಂತಂದು ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ. ಈ ಕೊರಳಾಗ ಕೌಡಿ ಮಾಡ ಬಲಗೈ ಆಗ ಪರಡಿ ಎಡಗೈ ಪತ್ತ ಹಾಚಕೊಂಡು ಹಾಡಿ ತುಂಬ ಭಂಡಾರ ಪಡ್ಕೊಂಡು ಉದೋ ಉದೋ ಆರು ಕೊತ್ತ ದೇವಿ ದಿನಾಕಿ ಬಂದಳು ಎಲ್ಲಿ ಆ ರಾಜ ಅನ ಮನಿ ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ. ಐ ರಾಧ ಉದೋ ಜಯ ರಾಜನಂಗಳದೊಳಗ ನಿಂತಾಳ. ಏ ಭಕ್ತ ನೀನು ಮನೆಯೊಳಗಿಂದ ನನಗ ಜೋಗ ನೀಡುವಂತವನಾಗು, ನನಗೆ ಜೋಗ ನೀಡಿದ್ರೆ ನೀನ ಬಾಗಿಲ ಹೊರಗ ನಾತ ಎಷ್ಟಲ್ಲ ಆಗಿದ್ರಾವಿಲ್ಲ ತೊಡಬೇಕಂದ್ರೆ ಆಳ ಮನುಷ್ಯರ್ ಬಂದು ನಮ್ಮ ನಮ್ಮ ಅಂತ ಆ ಮುದುಕಿ ಕೈ ಮುಗ್ದಾರಮ್ಮ. ನೀ ಯಾವ ಹುರ್ದಕ್ಕಿ ತಾಯಿ ಮುದುಕಿ, ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ. ನಮ್ಮ ರಾಜ ನಮ್ಮ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ, ನಾವು ನೆಡಂಗಿಲ್ಲ ತಾಯಿ. ಹ್ಯಾಂಗ ಬಂದಿದ ಹಂಗ ಹೋಗು. ಏ ಮಕ್ಕಳಿರಂತಕಿ ಆದಂಗಾದಿ ಶಕ್ತಿ ಪಾರ್ವತಾದೇವಿ ನಿನ್ನ ರಾಜನ ಕೈಲಿ ನಾ ಜೋಗ ತಗೊಂಡು ಹೋಗಬೇಕಂತೆ. ಆತನ ಭಕ್ತಿ ಅದನ್ನೇನಿಲ್ಲ, ನಾ ನೋಡಿ ಬರ್ಬೇಕಂತೆ. ಆತನ ಮನಿಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನಡೆದ್ರೆ ನಾ ಹೊಂಟ ಹೋಗ್ತೀನಿ ಅಂತಂತ. ನಾ ಹೋಗಕ್ಕೆ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗ ಅಂತ ನಿಂದ್ರಿ ಅಂಗಳಾಗ ಯಾರು ಜೋಗ ನೆಡಂಗಿಲ್ಲ. ನೌಕರಿ ಮನುಷ್ಯರಿಗೆ ಕರೆದ ಏನಂತ ಸಾವುಕಾರ ಏನ್ರಿ ಮಹಾರಾಜ್? ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರ್ರೋ ತಮ್ಮದಿರಿ ನೌಕರಿ ಮನುಷ್ಯರೇ ಆ ಮುದುಕಿ ನೋಡಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈ ಕಾಲ ಕಟ್ರಿ ಕೈ ಕಾಲ ಕಟ್ಟಿ ಈ ಮುದುಕಿ ಒಯ್ದು ನೋಡ್ಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಒಯ್ದು ಕಾಟ್ರಿ ಈ ಮುದುಕಿ ಸತ್ತು ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ. ನಡಿಯೋಣ ನಡಿ ನಡಿ ಸಂಗ ಸಂಗ ನಡಿಯೋಣ ಅಂದ. ಕೃಷ್ಣ ಜನ ಬಂದ ರಾಜನ ಮನೆ ತಂದ್ರೊಳಗ ಹೊಸ ರೇಷಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನ ಕೈ ಕಾಲ ಕಟ್ಟ್ಯಾರ. ಏ ತಮ್ಮಗೆ ಆಗ್ತಡ ಮಾಡ್ತಿರು ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣ ಕರಿ ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ತುಕೊಂಡು ಆ ಸಮುದ್ರದೊಳಗ ಒಯ್ದು ಬೇಕಾದಂತ ಹೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯೋಣ ಬೇಗನೆ ಹೊರಟು ಹೋಗೋಣ ಅಂತ. ಇಷ್ಟೇ ಹಾಕಿದ್ರಿ ದೇವಿ ಜಗದ ಭಾಗ ಒತ್ತಿ ಹಿಡಿದಾರ ಕಂಬಳಿ ಒಳಗ ಹಾಕೊಂಡು ತಿರುವಿ ಹಾಲ ಹೊತ್ಕೊಂಡು ಬಂದ್ರಿ ನೀರಿನಂತೆ ಹಾಕೊಂಡು ಒಗ್ಗಾಟಿ ಯಾರ ನೀರಿನೊಳಗ ಒಗ್ಗಾಟಿ ಮ್ಯಾಲ ನೀನ್ ಕುಟುಂಬ ಎರಡು ಎರಡು ಮೂರು ಗುಂಡ್ಗಲ್ಲಿ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನೌಕರಿ ಮನುಷ್ಯರು ಹೊಡ್ಕೊತ ಬಂದು ಆ ರಾಜಾಗ ಬಂದು ಏನಂತಾರ ಬಂದು ರಾಜನಂತ ಬಂದವೇನಂತಾರೆ ನಮಸ್ಕಾರ ತಂದಿ ರಾಜ ನೀವು ಹುಕುಮತ್ ಪ್ರಮಾಣ ದೇವಿಗೆ ಹೋಯ್ದು ಶಮನದೊಳಗೆ ಬೇಕಾಟ ಬಂದಿದ್ದೀವು ಮುಂದಿನ ವಿಷಯ ಏನದ ಏನಿಲ್ಲ ನಿಮಗೆ ಬೇಗನೆ ತಿಳಿಸುವಂತ ಆಗ್ಲಿ ತಂದಿ ರಾಜ ಮುದುಕಿ ಒಯ್ದು ಕಡ್ರಿ ಬರಂಗಿಲ್ಲ ನನ್ನ ಮನೆ ತಿರುಗಿ ಮನೆಗೆ ಬರಲ್ರಿ ಮತ್ತ ಜರ ಚೆನ್ನಾಗಿ ತಿರುಗಿ ಮತ್ತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ. ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದೇರಿ ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ. ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬೇಡ ಕತ್ಯಾರ ಇಲ್ಲಿ ಕತಿ ಇಲ್ಲಿ ಆಗಿ ಅದ ಕತಿ ಇಲ್ಲಿ ಬಿಳಿತದ ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದು ಕಾಟಿನ ಒಳಗ ನೀರಿನ ಒಳಗಿನ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ ಭಕ್ತರ ಮನಿಗೆ ದೇವಿ ಜಗದಮ್ಮ ಮತ್ತೆ ಹ್ಯಾಂಗ ಬರ್ತಾಳ ಅಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ, ಬಾರಮ್ಮ ದೇವಿ ಭಕ್ತರ ಮನಿಗೆ, ಬಾರಮ್ಮ ದೇವಿ ಭಕ್ತರ ದೇವಿ ಭಕ್ತರಮಣಿಯುವ ಪಾರಮ್ಮ ದೇವಿ ಮನಿಗೆ ಕಷ್ಟವ ದೂರ ಮಾಡು ಪಾರಮ್ಮ ಭಕ್ತರು ಹುಡುಕಿದ್ರೆ ಹಾಗೆ ಕೂಗು ಬರ್ತಾರೆ, ಹಾಗೆ ಹುಡುಕಿದ್ರೆ ಉತ್ತಮ ಮಂಗಳಾರಿತ್ರಿ ಮಾರ ದಿವಸ ಮತ ನೀರಿ ಬೆಳಗಿರುವುದು ಅತ್ತ ಜಗದಂಬ ಎದ್ದು ಆ ನೋಡ್ಬೇಕು ಕೊಲ್ಲಾಪುರ ರಾಜರ ಮನಿ ಹೊಂಟಳ ದೇವಿ ಜಗದಂಬಾರಿ ಹೇಳ್ಕೊಂಡು ಹೋಗಬೇಕು ಪುನಃ ಎರಡನೇ ಸಲ ರಾಜನ ಮನಿ ಊರಿಗೆ ಹೋಗಿ ಜೋಗ ಬೇಡಬೇಕಂತೆ ಪುನಃ ಎಲ್ಲಿ ಬಂದ್ರೆ ಆಕಿನ ರಾಜವಾರದೊಳಗೆ ಬಂತು ಮೊದಲು ಎಲ್ಲಿ ಬರಲಿತ್ತು ಅದೇ ಜಾಗದ ಬದಲಾಗಲಾಗಲಿ ತಾಳ ದೇವಿ ಮತ ನೋಡದ ಕೋಲಾಪುರ ರಾಜ ನೋಡಿ ಏನಂತಾನೆ ಯಾಕವ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮ ಅಪ್ಪನ ಗಂಡ ತಿಂದ ನಾನು ಯಾಕೆ ನನ್ನ ಮನಿ ಮತ್ತ ಬಂದಿದೆಲ್ಲ ತಾಯಿ ಮತ್ ಏನು ಬೇಕು ನಿನಗ ತಾಯಿ ಜಗದಂಬೇನಂತ ರಾಜ ನಿನಗೇನ ಬಂಗಾರ ಬೆಳೆ ಮುತ್ತು ಮಾಣಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗಿಂದು ಕೆಟ್ಟ ಒಪ್ಪ ಉಳ್ಳಾಗಡಿ ಬದನೆಕಾಯಿ ನಡೆದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ ನಂಗ ಜೋಗ ನಡೆದ್ರ ಬಾಗಿಲು ದಾಟ ಹೋಗ್ತೇನಂತ ಇಷ್ಟೆಲ್ಲ ಹಾಕಿದ್ರಿಲ್ಲ ಸಾವುಕಾರ ತರ ನಿಮ್ಮ ಅಪ್ಪನ ಗಂಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ಟು ನನ್ನ ಒಲೆಯಾಗಿನ ಬೂದಿ ಬಿಡಂಗಿಲ್ಲ ಮದುಕಿ ಬೆಡ್ಕೊಂಡು ತಿಂಬಾಕುಲ ಅದ ಬೆಡ್ಕೊಂಡು ತಿಂತದ ನೀನ್ ಬಂದಿಲ್ಲ ಬಲಿ ಏನು ಸಿಗಂಗಿಲ್ಲ ಏ ಭಕ್ತ ನಿನ್ನ ಬಲಿ ಹಿಟ್ಟ ಉಪ್ಪ ಉಳ್ಳಾಗಡಿ ಇದ್ರಿ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ತಿವಿ ಆಳು ಬಂದ ನನ್ನ ಹೊತ್ತಿಗೆ ಸೋಗೆ ಆದ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟು ಹೋಗ್ತೀನಂತ ಪರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸಾವುಕಾರ ಎಲ್ಲ ರಾಜ ಕೋಲ್ಹಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರು ಮರ್ತ ಮಾತಾಡಕತ್ತೀನ ಮುದುಕಿ ಅಂದ ಯಾಕ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗಿಲ್ ಒಳಗ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾವ ದಾರಿ ಬಂದಿ ಆ ದಾರಿ ಗಪ್ಪಾಗ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸಿಕವಾಯ್ತು ನನ್ನ ಪರಿ ಒಳಗ ನೋಡ್ಬೇಕಾಯ್ತು ಒಂದ ಸವಾರ ಪೈ ದಕ್ಷಿಣ ಇಡು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಂತ ನಾ ದಕ್ಷಿಣ ನೀಡಂಗಿಲ್ಲ ಇಲ್ಲ ದಕ್ಷಿಣ ಕರಿ ಮಾಡಿ ಮಾಡಿದಿ ಗಪ್ಪಾಗಿ ಹೊಂಟೋಗು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಗೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದ್ರು ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ್ ಮಾತ್ರ ನೀಡೋದಿಲ್ಲ ನಡಿ ಪಲ್ಲೆ ಹೊರಗಾಗಿ ನಡಿ ಬದುಕಿ ಅಲ್ಲ ಭಕ್ತ ನಿನಗೆ ಸಾವಿರ ರೂಪಾಯಿ ಇಲ್ಲದಿದ್ರೆ ನನ್ನ ಪತ್ತಾದ ಮೇಲೆ ಬಂದ ಚೇತಾ ಕುಂಬಾಯಣಿ ಹಾಕೋ ಭಕ್ತ ಆ ಅಂಬಾಯಣಿ ನೀಡಿದ್ರೆ ನಾ ಹೊಂಟು ಹೋಗ್ತೀನಂತ ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಕ ಬೆಂಕಿ ಹಚ್ಚವಳ ತಾಯಿ ಕದ ಕದ ಕದ ಕದ ನಗತಾಳ ದೇವಿ ನನಗ ನೋಡ್ಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ ಉದಂಬರಿಗೆ ಉದರ ಕಾಯ ಮಾಡಿ ನಾನು ಬಿಟ್ಟಿದ ಎಲ್ಲೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು ನಾ ಯಾರಿದ್ದ ಯಾರು ಇಲ್ಲ ವಿಚಾರ ಮಾಡಿ ನನಗ ದಾನ ಧರ್ಮ ನೀಡು ಇದು ಮುದುಕಿ ಮಕ್ಕಳು ಮಾತಾಡಕತ್ತಂತ ಸಿಟ್ಟ ಬಂತ್ರಿ ಯಾರಿಗೆ ಆ ಕೋಲಾಪುರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ ಏ ಸಮ್ಯ ಲಿಂಬ್ಯ ತಮದೇರಿ ಬರ್ರಿ ಅಂದ ಆ ಮುದುಕಿ ಮತ್ತ ಹಿಡ್ರಿ ಮುದುಕಿ ಹಿಡಿದು ನೋಡ್ಬೇಕಾರೆ ರೇಷ್ಮೆ ಅಗ್ಗ ತೋರ್ ಕೈಕಾಲ ಕಟ್ರಿ ಎತ್ತಿನ ಗಾಡಿ ಒಳಗ ಇದು ನಮ್ಮ ಊರಿಗೆ ಹತ್ತಿ ಹೊಲ ಅದ ಆ ಹೊಲದಾಗ ಎರಡು ಬಣಮಿ ಕಳಕಿ ಆದತ್ತಮ್ಮ ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಹಾಕಿ ಮುದುಕಿ ಗುರಿ ಹಚ್ಚಿ ಬರ್ರಿ ಅಂದ ಯಾಕಾಗಲ್ಲಕ್ರಿ ಮಾರಿಕೆ ಹೇಳಿದತ್ತ ಬಾತಿ ಕೇಳಿಕೊಂಡು ಇಬ್ಬರು ನೋಡ್ಬೇಕಂದ್ರೆ ನಾಲ್ಕು ಮಂದಿ ನೌಕರಿ ಮನುಷ್ಯರು ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡ್ ಬಂದ್ರೆ ಹೊಲಕ ತಂದಾರ ಬಡವಿ ವಿಚಾರ ಅರ್ಧ ಕಳಕಿ ತೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ ನೀವೇ ಹಚ್ಚ್ರಿಯಪ್ಪ ಅಂತ ಕೋಲ್ಹಾಪುರ ರಾಜ ಆಗಂತಾರ ಈಗ ದೇವಿಗೆ ಬಲಮಿ ಒಳಗ ಒಟ್ಟಿದ್ದೇವ ನಿಮ್ಮ ಕೈ ಮುಟ್ಟ ನೀವು ಆಗ್ನೇ ಹಚ್ಚಿರಿ ದೇವ ನಮ್ಮ ಕೈಲಿ ಸರ್ವತಾಗಂಗ ಆಶೀರ್ವಾದ ಮಂದಿ ಮಾತಾಡ್ತಾರ ಆಗ್ಲಿ ಅಂದ ನೌಕರಿ ಮನುಷ್ಯರಿ ನಿಮ್ಗಿನಾಗ್ಲ ನಾ ಬರ್ತೀನಿ ನಡ್ರಿ ಅಂದ ಕೈಯಾಗ ಕರಿ ಕಟ್ಟಿರ್ಬೇಕು ತಗೊಂಡ ಕಡ್ಡೆ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೇನೆ ನಡ್ರಿ ತಮದೇರಿ ಬಂದ ರಾಜ ಮಸಾಲೆ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕು ಬೀದಿ ತಿರುಗಾಡಕೋತೆ. ಆ ಮಸಾಲೆ ಕೈ ಒಳಗೆ ಹಳೆಕೊಂಡು ಆ ದಿವಿ ಹೇಳಕ್ಕೆ ನಂದ್ರ ಬಗೆಚಾಕೆ ನನ್ನ ಬಗೆಚಾಕ ನಾಡದ ನಂದನ ಭಾಗದೊಳಗೆ ಬರಲ್ಲ ಬಸಾಲ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಗಿ ಉರಿ ಹಚ್ಚಬೇಕ್ರಿ ದಗ ದಗ ದಗ ಉರಿ ಅತ್ಯಾದ. ಓಂ ನಾಮ ಶಿವಾಯ ಪ್ರದಕ್ಷಿಣ ಹಾಕಿ ಅದೇ ಬೆಳಕೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟಾನ ದಗ್ ದಗ್ ದಗ್ ದಗ್ ಹಾಕಿ ಹಚ್ಚಾದಿ ದಗ ದಗ ಉರಿ ಹಚ್ಚಲಾಗಿ ಬಿಡಾವಿಲ್ಲ ಜಗದಮ್ಮ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು. ನೌಕರಿ ಮನುಷ್ಯರು ಯಾರ್ದವ್ರ ಮನೆಗೆ ಹೊಂಟೋದ್ರು ಸೌಕರ್ಯಗಳ ರಾಜ ಬೀತನ ಮನೆ ತಾ ಹೋದ ಕೊಲ್ಲಾಪುರ ರಾಜ ಮನಿ ಹೋದ ಬಳಕ ಇದಿಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿಯಲ್ಲಿ ಬೆಳೀತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಂದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನನ್ನ ಬಳಕ ಹೊಲದಾಗ ಇದು ಸುಟ್ಟ ಇವ್ರು ಹೊಲಕ್ಕೆ ನೋಡ್ಬೇಕ ಕೈ ತೊಳೆದಲ್ಲಿ ಹತ್ಬೇಕತ್ತ ಜಗನ್ ಮಾತೆ ಸಂಭವಿ ಮತ್ತ ಎಲ್ಲಿ ಬಂದ ಆಡ್ರಿ ತೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರ ಹೊಲ ಕೈಲ ಕತ್ತಿವ್ರಿ ತಮ್ಮದೇ ನೌಕರಿ ಮನುಷ್ಯರ ಹೊಲ ಸೀತಿನ ಚಲಿ ತನ್ನ ಸೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ್ಯ ತಾಯಿ ಬಂದಳು ಏ ಮಕ್ಕಳ ಐರಾದ ಉದಿ ಅಂಬಾದ ಹೌದು ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತೆ ಹಾಕ ಬಂದಾಳ ಯಾಕ್ರೋ ಮಕ್ಕಳ್ರಿ ಹಾ ನೀವು ಬಿ ಶೀತಿ ತಿಲ್ಲಾಕತ್ರ ನನಬಿ ಮುಗ್ ಶೀತಿ ಕೊಡ್ರಿ ಮಗ ಅವ ನಾವು ಶೀತಿ ತಿಲ್ಲಾಕತ್ತಿಂದ್ರೆ ನಿನ್ಗೆ ಶೀತಿನಿ ಸಿಗಂಗಿಲ್ಲ ನಮ್ಮ ಊರ ರಾಜ ಯಾರಿಗ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ ಮತ್ತ ಮುಂದಿನ ಹೊಲಕ್ಕೆ ಹೋಗಿ ತಾಯಿ ನಾವು ಅಂತೂ ಕೊಡಂಗಿಲ್ಲ ಅಲ್ರೋ ಮಕ್ಕಳ್ರಿ ನಿಮ್ಮನ್ನ ನೋಡ್ಬೇಕಂದ್ರೆ ರಾಜ ಒಳಗೆ ಬರ್ತಾರೇನು ಕೊಲ್ಲಾಪುರ ರಾಜ ನನಗ್ ಮುಕ್ ನೋಡ್ಬೇಕಂದ್ರೆ ನೀವು ಬಿ ಶಿತಿ ಇಲ್ಲಾಗಿದ್ರೆ ನನಗೆ ಕೊಡ್ರಿ ಮಕ್ಕಳ್ರಿ ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಕ್ಕಳ ಪ್ರಮಾಣ ನಿನ್ನ ಮಾತು ಕರೆದ ತಾಯೋ ಏನೋ ಸೋಳೆ ಮಕ್ಕಳೇ ನನ್ನ ಹುಕುಮಿಲ್ಲ ನೀ ಹಾಂಗ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವ್ ಹೊಂಟು ಹೋಗುವಂತವ್ರಾಗ್ರಿ ಎಷ್ಟಲ್ಲ ಇದ್ರಾವಿಲ್ಲ ಜಗನ್ ಮಾತೆ ಅಂದಳ ಯಾಕೆಗಳ ಮಗಳೇ ಇರ್ಲಿ ಕೊಡಲ್ದ್ರೆ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ದಂಡಿ ಬದಿ ಏನತ್ತಾಳ ಏ ಮಕ್ಕಳ್ರಿ ನನಗ ನೀವು ಶಿತ್ನಿ ಕೊಡ್ಲಿಲ್ಲ ಮೊದಲೇ ಅಂದಾರ ಹೊತ್ತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಶ್ವಾನ ನೋಡಬೇಕಂದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ಮಾತಿ ದೇವಿ ಎಲವಾಡ್ಯಾಳ ಉದೋತವಾಜ ಮಾಡಿ ಅಡಿಬೆಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳದ ಹೊಲ್ದಾಗ ಅವ ಕಾಟ್ಯಾಳ ಕಣ್ಣಾಗಿನ ಕಾಡಿಗಿ ತೆಗೆದು ಒಂದೇ ನೋಡ್ಬೇಕು ದಂಟಿ ಹಸಿಲ್ಲ ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ ಪಾಶೆ ಎಕ್ಕರ ಜಮೀನು ನೋಡ್ಬೇಕಂದ್ರೆ ಎಕ್ಕರ ಇದ್ದಿನ ಹೊಲ ಪೂರ ನೋಡ್ಬೇಕು ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ ನೌಕರಿ ಮನುಷ್ಯರಂತ ಅಣ್ಣ ಯಾಕೋ ಸಿತ್ತಿ ರುಚಿ ಎತ್ತಲಕತ್ತೀನಿ ನಾವು ನಾಕತ್ತೀನಿ ತಗೊಂಡ್ ಬಾರು ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಲಾಸ್ ಆಗ್ಯಾದ ಅವನ ಮುದುಕಿ ಬಂದಿ ತೊಡೋದು ಮುದುಕಿ ಏನದನ್ನು ಜಾತೋದನ್ನು ಹುಡುಕ್ಯಾಡ ಹೋಗೋಣ ಆ ಹೊಲದಾಗ ಈ ಹೊಲದಾಗ ನೋಡು ಜೊತೆ ಹೋಗಿ ಹುಡುಕ್ಯಾಡ್ರಿ ನಡಿ ಎಲ್ಲಾ ಆಡಿದ್ಯಾಲ ಹೋಗಿ ನೋಡ್ತಾರ ಗೋಯಾತ ಒಂದ್ ಹತ್ರ ಒಳಗೆ ತ್ರೀಯಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ ಹೀಗೆ ಇಲ್ಲ ಇತ್ತಲ್ಲ ಮುದುಕಿ ಇಲ್ಲ ಮಾಯ ಆಯ್ತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು ಈಗ ಇದು ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ರಾಜ ಕೋಲ್ಲಾಪುರ ರಾಜ್ಯ ಬಲಿ ಬಂದಾರ ನೋಡ್ರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ ನಮಸ್ಕಾರ ರಾಜಾರಿ ನಮಸ್ಕಾರಪ್ಪ ಮಕ್ಕಳೇ ಯಾಕೆ ಬಂದ್ರಿ ಯಾಕೆ ಇದ್ರ ಸಲುವಾಗಿ ಮಾತು ಕೇಳ್ರಿ ಮಹಾರಾಜ ಅವನ ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು ಜೋಗ ಕೊಡ್ಲಿಲ್ಲ ಸಿತಿ ನೀಡೋದ್ರು ಸಿತಿ ಕೊಟ್ಟಿಲ್ಲ ಹೊಲದ ಹೊಲ ಎಲ್ಲ ಲಾಸ್ ಮಾಡಿಟ್ಟಾಳ್ರಿ ಬಂದ್ ನೋಡಟ್ ನಡ್ರಿ ಅಂದ ಕರೆಕರೇನಿ ಆಗ್ಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರ ಕೂಡಲೇ ಬಂದ ಆನ ಬಂದು ನೋಡ್ತಾನ ಹೊಲದೊಳಗ ರಾಜ ತನ್ನ ಹೊಲ ಎಲ್ಲ ಸಾಧನ ಆಯ್ತು ಕರೆ ಆ ಮುದುಕಿ ಬಂದ್ರೆ ಎಳ್ಳಿನಷ್ಟು ಜೋಗ ಇಡಿವ್ಯಾರಿ. ಎಲ್ಲಾ ಜ್ವರ ದಟ್ಟ ಕಿತ್ತೆ ಹಾಕಿ ಒಯ್ದು ಹೊಡಬೇ, ಎತ್ಕೊಳ್ಳಿ ಹಾಕ್ರಿ, ಎತ್ಕೊಳ್ತೀನಿ ಡೂರ್ಕಿ ಹೊಡೀಲಿ. ಬರೇ ಆ ಮುದುಕಿ ಬಂದ್ರೆ ಜೋಗ ನೀಡಬೇಡ್ರತ ಇಷ್ಟು ಹೇಳಿ ಸಾವುಕಾರ ತನ ಮನಿಗೆ ತಾವ್ ಅಂಟ ಬಂದ. ನೌಕರಿ ಮನುಷ್ಯರ್ ತಂತ ನೌಕರಿ ಮಾಡಕತ್ರು ಇಲ್ಲಿ ಕತಿ ಇಲ್ಲಿ ಆಗಿ ಆದ್ರೆ ಕತಿ ಇಲ್ಲಿ ಬಿಡ್ತದ ಜಗದಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು. ಮತ ನೋಡ್ಬೇಕಂದ್ರೆ ಕೋಲಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ. ಅಲ್ಲಿ 5 ಎಕರೆ ಜಮೀನ್ ನೋಡ್ಬೇಕಂದ್ರೆ ಕಬ್ಬು ಹಾಕಿದ್ರಿ ರಾಜ. ಆ ಕಬ್ಬಿಲ ಒಂದ ಬಂದು ಒಂದ 5 ಕಬ್ಬು ಕೊಡ ಮಗ ಪೂಜೆ ಅಂದಳು. ಮಗ ನನ್ನ ಮನ್ಯಾಗ ಗೊಂದಲ ಹಾಕದದ, ನಾ ಆರಾಧಿ ಹೆಣ್ಮಗಳು ಇದ್ದೀನಪ್ಪ, ನನ್ನ ಮನ್ಯಾಗ ಗೊಂದಲ ಹಾಕದದ, ಒಂದ 5 ಕಬ್ಬು ಕೊಡು ಅಂದ. ಆರೋಗ್ಯ ಜನ ಸಿಪಾಯಿ ಬೇನಂತಾನ ತಾಯಿ, ನಮ್ಮ ಊರ ರಾಜನ ಹುಕುಮದ ಅವ್ವ, ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಟ ಕೊಡಬ್ಯಾಡ್ರಿ, ಅವ್ರಿಗೆ ಹೆಂಗ್ ಬರ್ತಾರ ಹಂಗ ವಾಪಿಸ್ ಹೊರಗೆ ಹಾಕ್ರಿ, ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೆಸಿಂದ ನಾವು ಕೊಡಂಗಿಲ್ಲವ. ಎಷ್ಟಲ್ಲ ಗಿಡವಿಲ್ಲ ಜಗದಮ್ಮ ದೇವಿ ಅಂತಳ, ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ, ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು. ಮತ್ತ ಅಲ್ಲಿ ಬಿ ಜಗದಮ್ಮ ದೇವಿಗೆ ಸಿಟ್ಟ ಬಂದಾದ, ಹಡಿವೆ ನಿನ್ ಭಂಡಾರ ತೆಗೆದು ಅತ್ತ ಭಂಡಾರ ಒಗ್ಗಡ್ದಳ ತೋಟದಾಗ ಕಬ್ಬಿಂದು ಕಬ್ಬೆಲ್ಲಾರಿ ಬರೇ ರೊಡಕ ಬಿದ್ರೆ ಬೊಂಬಗಳಾಗಿ ಇಲ್ತಾವ ಮನುಷ್ಯ ಗಾಬರಿಯಾಗಿ ಏನಂತಾನೆ ಕಬ್ಬಿ ಮಾಯ ಮಾಡ್ಯಾಳ ದೇವಿ, ನನಗ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು. ನಡಿಯೋಣ ರಾಜನ ಬಲಿ ಬಂದರು, ನಮಸ್ಕಾರ ಮಾಡಿದ್ರು ರಾಜ. ನಮಸ್ಕಾರ ನಮಸ್ಕಾರಪ್ಪ ನಮಸ್ಕಾರ, ಯಾಕೆ ಗೊತ್ತಮ್ಮ ಯಾಕೆ ಬಂದ್ರಿ ತೋಟ ಕಾಯ್ದ್ಬಿಟ್ಟು ಇಲ್ಲಿ ಈಗ ಬಂದ್ರಿ ರಾಜ? ನೋಡ್ರಿ ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ದಳು, ಏನೋ ಅವ್ರ ಮನೆ ಒಳಗ ಏನು ಗೊಂದಲ ಹಾಕದ ಅಂತ, ಅವ್ರಿಗೆ 5 ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು, ನಾವು ಕೊಡಲಂತ ಹೇಳಿದೀವ್ರಿ, ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ ತಕ್ಷಣವಿಲ್ಲ, ಬಿಟ್ಟು ಬಿಡ್ರಿ ಮಕ್ಕಳ 5 ಆಟ ನೋಡ್ರಿ ಅಂತ ಹೇಳ್ಕೇಸಿಂದ ಆಕೆ ವಾಪಸ್ ಬಂದು ಹೋದ್ರಿ ಮಹಾರಾಜ್, ಮುಂದೆ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು ಆಗ ನಿಂತವ ರಾಜ ಬಂದ ನಿಮ್ ಕಣ್ಣು ಆರು ನೋಡುವಂತವ್ರಾಗ್ರಿ. ತುಳು ಜಾಬವಾರಿ ಅಂತಾಳ ಈಗ ಕಬ್ಬ ಮಾಯಾಗ್ಯಾದ, ಈಗ ಅವನು ಶರೀರಕ್ಕೆ ನೋಡ್ಬೇಕಂದ್ರೆ ಬ್ಯಾನಿ ಆಸ್ತಿ ಏನಂತ. ತುಳಜಾ ಭವಾನಿ ರಾತ್ರಿ ಸಮಯ ಆಗ್ಯಾವ್ರಿ, ರಾತ್ರಿ ಟೈಮಿನಾಗ ತುಳಜಾ ಭವಾನಿ ಊದೋ ಊದು ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾವುಕಾರ ನೋಡ್ಬೇಕು ರಾಜ ಅಂದ ನೋಡು ಕೊಲ್ಲಾಪುರ ರಾಜ ಅಂದು ರಾತ್ರಿ ಟೈಮಿನಾಗ ಮನಿ ಒಳಗ ಮಕ್ಕೊಂಡಿದ್ದ ರಾಜ ಊದೋ ಊದು ಅನ್ಕೋತ ದೇವಿ ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕಾಟಾಳ ಮೈಮ್ಯಾಲ ಒಕಾಟಿ ಏನಂತಾಳ, ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕಾ, ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕಾಡ್ಬೇಕು ಸಾವುಕಾರ ಮೈ ಒಳಗ ಈತ ಅರಬಾಟ ಬೆಂಕಿ ಬಿದ್ದದ ದೇವರೇ. ಮರ್ದಿವಸ ಒತ್ತ ಒಟ್ಟಾದ ಯಾವ ಪ್ರಕಾರ ನೋಡ್ಬೇಕಾದ್ರ ಪೇಪ್ರಿ ಬ್ಯಾರಿ ಆಗತ್ತ ಅದು, ಆ ಪ್ರಕಾರ ರಾಜ ಚಡ ಪ್ರಸ್ಲಕತ್ಯಾರ ಮನ್ಸು ಚಟ್ಮುಗ ಚಟ್ಮುಗಾದ ಮೈ ಒಳಗ ಉರಿ ಜಾಲ ಬಿದ್ದಾದ ದೇವರು. ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡಾವ, ಹಗಲು ರಾತ್ರಿ ಆತನ ಧ್ಯಾನ ಮಾಡಾವ ದೇವ, ಇವತ್ತಾಗ ನನ್ಗೇನ್ ಪೂಜೆ ಮಾಡದೊಳಗ ಬೋಲು ಚುಕಾಯ್ತು ಅಂತೇಳಿ, ಹಗಲು ರಾತ್ರಿ ಆತನಾಗುತ್ತಾನೆ ಆತ ದೇವಿ ಏನಂತಾನ. ಶಿವನ ಧ್ಯಾನ ಮಾಡದೊಳಗಿ ಬ್ಯಾಲಿ ಕಡಿಮೆ ಆಗಲ್ರಿ ಹೆಚ್ಚಾಗ್ಲಕ ತೋತು, ಆ ಹೆಣತಿ ದಿನ ಆಕಿ ಬಂದು ನೋಡ್ಬೇಕು ಹಾರಿ ಹಾಡಿ ಮೈ ಮೇಲೆ ಬಿದ್ದಾಳ, ಹೇ ಪತಿ ದೇವ ನಿಮಗೆ ಏನೈತ್ರಿ ರಾಜ ಹರಿ ಅಂತ. ಆ ರಾಜ ಕೊಲ್ಲಾಪುರ ರಾಜ ಆಗ ಹೆಣತಿ ಇದ್ಳು ಮಾಣಕಾವತಿ, ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವ ಏನೈತಿ ನಿಮ್ಮ ರಾತ್ರಿ ಅಂತ, ಮೈ ಮೇಲೆ ಬಿದ್ದ ಬಳಕ ಏನಂತಾನ, ನನ್ನ ಮೈ ಆಗಿ ನೋಡ್ಬೇಕು ಹುರುಪಿಟ್ಟ ಅದನ್ನ ಹರಿ ಅಂತ, ಮೈ ತುಂಬಾ ಕರೆ ಕರೆ ಕರೆ ಕರೆ ಕೆದರ್ಲಾಕತ್ತದ, ಹಂಗೆ ಕೇವ್ರ ಕೇವ್ರತಾರ ಹಂಗೆ ನೋಡ್ಬೇಕಂದ್ರೆ ಹದಗಡ್ಡಿ ಆಗಿ ಪಟ ಪಟಗೆ ಹೊಡೆದು ಒಳಗಿನ ಕಿವಾರಕ್ಕೆ ಸೋಲಗತ್ತೆ ಅದು, ಮಹಾರೋಗ ಹೊಡಿಲ್ ಅಂತ ಸರಾಪ್ ಕೊಟ್ಟುಡ್ರಿ ದೇವಿ ಭಂಡಾರ ಒಳಗಿಂದೆ. ಆ ಭಂಡಾರದಿಂದ ಸಾವುಕಾರ ಕೈಯಾಗ ಹುರುಪಿಟ್ಟ ಅದು, ಹೆಂಡತಿ ಅಂತಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ಇಲ್ಲಿ ತೋರಿಸ್ತಾಳ, ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ, ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮ ಆಗಂಗಿಲ್ಲ, ಎಲ್ಲಾ ಕಡೆ ತೋರಿಸ್ಬಿಡು ತೋರಿಸಿ ಎಲ್ಲಿ ಬ್ಯಾನಿ ಕಡಿಮೆ ಆಗಂಗಿಲ್ಲ. ಒಳಗ ನೋಡ್ಬೇಕ ಮನಿ ಒಳಗ ಉಪಾದ್ಯ ಬ್ರಾಹ್ಮಣ ಇದ್ದ ಮನಿ ದೇವರ, ಆ ಉಪಾದ್ಯನ ಮನಿ ಹೋಗಿ ಮಾಡ್ಕೋತಿ ಏನಂತಾಳ, ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ ಬಂದಿ ನನ್ನ ಮನಿ ಒಳಗ, ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ಅನ್ನ ನನ್ನ ಗಂಡ, ಮನಿ ಒಳಗ ಚಡಪಡಿಸ್ಲಾತಾನ ಮೈಯಾಗ ಹುರುಪಿಟ್ಟದಂತ ಯಾ ದೇವರ ಜನರು ಹೊಣತಾರೆ ನೋಡ್ರಿ ಅಂದ. ಆಗ ಬ್ರಾಹ್ಮಣ ಏನಂತ ಮಗ ನಾ ಪಂಚಾಂಗ ತೆಗೆದು ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ, ಆ ಬ್ರಾಹ್ಮಣ ಪಂಚಾಂಗ ತೆಗೆದು ನೋಡ್ಲಕ್ಕ ತಡಿಲಿಲ್ಲ. ಏ ಮಗ ನಿನ್ನ ಮನಿ ಒಳಗ ನಿನ್ನ ಪತಿ ರಾಯ ಹಗಲು ರಾತ್ರಿ ಯಾ ದೇವ್ರಿ ನಿನ್ನ ಏನಿವಿಲ್ಲ, ಬರೇ ಶಿವನ ಭಕ್ತ ಅಲ್ಲ ಕರೆ ಶಿವನ ಧ್ಯಾನ ಮಾಡ್ಯಾಲ, ಆ ತಾಯಿ ಪಾರ್ವತಾ ದೇವಿಗೆ ಮರ್ತ ಬಿಟ್ಟಾಲ, ನಿನ್ನ ಮನೆಯೊಳಗ ಕುಲ ದೇವತಿ ತುಳಿದ ಭವಾನಿ ಹಾಳು ಹೆಣ್ಣ ದೇವತಿಯಾಗಿ ಇದಿಯಾಗಿ ಬೆನ್ನ ಹತ್ಯಾಳ ಅದಕ್ಕಾಗಿ ಇದೇ ದೇವಿ ಸಪದ ನೋಡ ತಂಗಿ ಎಂದ ಆ ದೇವಿಗೆ ನಿಮಗ ಪೂಜೆ ಮಾಡಿದ್ರಿ ಎಂದ ಆಕೆಗೆ ನಂಬಿದ್ರಿ ಅಂದ್ರೆ ಆ ವೇಳೆ ನಿಮಗ ಎಷ್ಟೋ ನಿಮಗ ಕೊಟ್ಟ ನಡೆಸ್ತಾಳ ಇದೇ ತಾಯಿ ಜಗದ ಮನ ಶ್ರಾಪದ ನಿನ ಪತ್ರೆ ಆಯಾಗ ಅಂತ ಆತ ಬ್ರಾಹ್ಮಣ ಹೇಳ ಬೀಳ್ತಾನೆ. ಮಾಣಕಾವತಿ ಆ ಬ್ರಾಹ್ಮಣನ ಮಾತು ಕೇಳಿ ಯಾಕ್ರಿ ಅದಲ್ಲ ಬರ ಬ್ರಾಹ್ಮಣ ಅಂತ ಪಂಚಾಂಗ ದಾನ ದಕ್ಷಿಣ ಇಟ್ಟು ಕ್ಷಣ ಮಾಡಿ ಮನಿಗೆ ಬಂದಾಳ. ಮನಿ ಒಳಗೆ ಬಂದು ನೋಡ್ರಿ ಆ ಪತಿ ದೇವನ ಹೆಸರ ಮ್ಯಾಲ ಗಂಡಗಂತಾಳ ಯಾಕ್ರಿ ಪತಿ ದೇವ ನಮ್ಮ ಮನಿ ತಾಳೊಳಗ ನಾವು ಶಿವನ ಭಕ್ತರಿದ್ದೇವೆ ಶಿವನ ಧ್ಯಾನ ಮಾಡ್ತೇವು ಶಿವಶಕ್ತಿ ಇದ್ದು ಇಬ್ಬರು ಜಗತ್ ಜೋಡಿಯಾರ ನಾವು ತುಳಿದ ಅಂಬಾ ಭವಾನಿಗೆ ಮರ್ತಿದ್ದೇವು ಅದ್ರ ಸಲುವಾಗಿ ನಿಮ್ಮ ಮೈ ಹಿಂಗ್ ಊರ್ಪಿಟ್ಟಾದ ನಾವು ನೀವು ಕೂಡಿ ನಡ್ರಿ ಹೋಗಾರಿ ಅಂತ ಮನಿ ಒಳಗೆ ಜಗಲಿ ಮ್ಯಾಲ ಬಂದಾರ ಜಗಲಿ ಮ್ಯಾಲ ಬಂದು ಆ ದೇವಿ ಜಗದ ಬಲ ಪೂಜೆ ಮಾಡಿ ಹೆಣತಿ ಏನಂತಳ ಪತಿ ದೇವಾಗ ಯಾಕ್ರಿ ಪತಿ ದೇವ ನಿಮ್ಮ ಮನೆಯಾಗಿನ ನೋಡ್ಬೇಕಂದ್ರೆ ನಿಮ್ಮ ಮನೆಯಾಗಿನ ಬ್ಯಾನಿ ಕಮ್ಮ ಆಗ್ತದಂತ ನಮ್ಮ ಉಪಾಧ್ಯ ಬ್ರಾಹ್ಮಣ ಹೇಳ್ಯಾನ ಏನಂತ ಆ ಹೆಣ ದೇವತಿಗೆ ಊದೌದು ಅನ್ಬೇಕಂತ ಐದಾರು ಐದು ದಿವಸ ತುಳಜಾಪುರಕ್ ನಡ್ಕೊ ತೋಬೇಕಂತ ತುಳಜಾಪುರಕ್ ಹೋಗಿ ಆಕಿನ ಭೋಗಿ ಭಂಡಾರ ಒಡೆ ಮಾಡಿ ಆಕಿ ದೇವಿ ಕೊಟ್ಟಿನ ಪ್ರಸಾದ ಮನೆಯೊಳಗ ತಂದು ಮನೆಯೊಳಗ ಅನುಶಾಂತಿ ಮಾಡಿಸಿ ಬೀಗರ ನೆಂಟ್ರಿ ಕರೆಸಿ ನಾವು ಒಂದಾಗದೇವ್ ಅಂದ್ರೆ ನಮ್ಮ ಪಾಪ ಪರಿಹಾರಿಗ ದೂರ ಆಗ್ತದ್ರಿ ನಡ್ರಿ ಅಂದಳು. ಅದಕ್ಕಂದಾರಿ ಹೆಣ್ಣವನ ಮಾಯಿ ಗಂಡವನ ನಾಯಿ ಹೆಣ್ಣಿನ ಕೇಳಿದ್ರೆ ಸುಖ ಆಗತ್ತದ ಜಗತ್ತೊಳಗಂತ ತಿಳ್ಕೊಂಡ ಯಾರು ರಾಜ ಹೆಣತಿಗತ್ತನ ಮಾಡಕವತಿಗಿ ಎಲೆ ಮಾಡಕವತಿನಿ ಹಾಂಗಂದಿ ಹಾಂಗಂತ ಸತಿಪತಿ ಇಬ್ಬರ ಕೂಡಿ ಐದಾರು ಐದು ದಿವಸ ನೋಡಬೇಕಾದಾರ ಮನಿ ಒಳಗೆ ನೋಡಬೇಕು ಸ್ವಚ್ಛತಾ ಮಾಡಿ ಗಂಡ ಎರ್ತಿ ಕೂಡಿ ಉದೌದು ಆರಕೋತ ಪಾದತ್ರ ಮಾಡ್ಕೋತ ತುಳಸಾಪುರ ತುಳಜಾಪುರ ಒಳಗ ಗಡವಿಲ್ಲ ತುಳಜಾಪುರ ಒಳಗ ಆದಿಶಕ್ತಿ ಜಗನ್ಮಾತಿ ಸಾಂಬಾಜಿ ಕುಂತಿಳು ಗರ್ಭಗುಡಿ ಒಳಗ ಆತ ನೋಡ್ಬೇಕು ಕೋಲ್ಹಾಪುರ ರಾಜ ಬಂದ ಹ್ಯಾಂಗ ಬಂದ ಮನಿ ಒಳಗ ಬಂದು ನಮೋ ನಮೋ ಅಂತ ಕೈ ಮುಗಿದು ನಿಂತ ನೋಡ್ರಿ ಆ ಕಲ್ಲೊಳದಾಗ ಸ್ನಾನ ಮಾಡ್ಕೊಂಡ್ರು ಸತಿಪತಿ ಕೂಡಿ ಕಲ್ಲೊಳದಾಗ ಸ್ನಾನ ಮಾಡಿ ಕಲ್ಲೊಳದಾಗ ಸ್ನಾನ ಮಾಡ ಬಳಕ ಮೈಯಾಗಿ ನೋಡ್ಬೇಕ ಬಾರಾಣೆ ಬ್ಯಾನಿ ಕಮ್ಮ ಐತ್ರಿ ಯಾರ್ದು ಕೋಲ್ಹಾಪುರ ರಾಜ ಚಾರಾಣೆ ಬ್ಯಾನಿ ಉಳಿತ್ರಿ ಗಂಡಾಯಣ ತೀ ನೋಡ್ಬೇಕಂದ್ರ ಉದೋ ಉದೋ ಅನ್ಕೋತ ಗರ್ಭಗುಡಿ ಒಳಗ ಬಂದಾರ ಗರ್ಭಗುಡಿ ಒಳಗ ಬಂದು ಪರದಕ್ಷಿಣೆ ಆಗ್ಲಕ್ ಶುರು ಮಾಡ್ಯಾರ ಹೆಣತಿ ಎತ್ತಳೆಯ ದೇವಾಲಯ ಪತಿ ದೇವ ಉಳ್ದಂದ್ರ ಈ ಜಗತ್ತೆಲ್ಲ ನನಗ್ ಸಿಕ್ಕಂಗ ಇದು ನನ್ನ ಹಣಿವೆಯಲ್ಲಿನ ಮಾಂಗಲ್ಯ ಕುಕುಮದಂತ ಆ ಗಂಡಗ ಕೈ ಹಿಡಿದು ಏನಂತ ಯಾಕ್ರಿ ಪತಿ ದೇವ ನೋಡ್ರಿ ನೀವು ಸುಖ ಇದ್ರಿ ನನಗ್ ಸುಖ ನೀವು ಸುಖ ಇದ್ರೂ ಆಗಬಾರ್ದು ನಿಮಗ ಘೋಟಾಳಿ ಆಗಬಾರ್ದು ಮೈಯಾಗ ಬ್ಯಾನಿ ಕಮ್ಮ ಆಗ್ಯದ ಇನ್ನ ಒಂದ್ ಸ್ವಲ್ಪ ಬ್ಯಾನಿ ಉಳದದ ನಾವು ನೀವು ಕೂಡಿ ಆ ದೇವಿ ನೋಡಬೇಕು ಪ್ರಾರ್ಥನಾ ಮಾಡಿ ಆ ದೇವಿ ಪೂಜಾ ಮಾಡಾಮ ನಡ್ರಿ ಅಂತ ತುಳಜಾಪುರೊಳಗ ಪೂಜಾ ಮುಗಿಸ್ಕೊಂಡಾರ ಅಭಿಷೇಕ ಮಾಡಿಕೊಂಡು ತುಳಜಾ ಭವಾನಿ ಇದು ಜಗನ್ಮಾತಿದ ಅಭಿಷೇಕ ಮಾಡ್ಕೊಂಡು ದೇವಿ ಕೊಟ್ಟಿದ್ದ ಪ್ರಸಾದ ಸಾಕ್ಷಾತ್ ಜಗನ್ಮಾತಿ ದೇವಿ ಬಂದು ಪ್ರಗಟ ಆದ್ರು ಆ ಕೋಲ್ಹಾಪುರ ರಾಜ ಆ ಕೋಲ್ಹಾಪುರ ರಾಜ ಆಶೀರ್ವಾದ ಕೊಟ್ಟಳು ಬೆನ್ನ ಮ್ಯಾಲ ಯಾಕೋ ಕೋಲ್ಹಾಪುರ ರಾಜ ಏನಮ್ಮ ನನಗ ಬರಲ್ಲ ಅಂತ ತಿಳಿದಿದ್ದು ನನ್ನ ದರ್ಶನಗ ಬಂದಿದ್ದಿ ಮಗ ಹೋಗಿ ನಿನಗ ಮಾಫಿ ಮಾಡಿನ ಕರೆ ವರ್ಷಿ ವರ್ಷಿ ನೋಡ್ಬೇಕಂದ್ರೆ ನನ್ನ ಜಾತ್ರಿ ನೀನೇ ಬಂದ್ ಮಾಡ್ಬೇಕು ಮಗ ನೀ ಬರವ ತನಕ ನನ್ನ ತಲ ಬಾಕಿಲಿ ತೆರೆಯಂಗಿಲ್ಲ ಈಗ ಹ್ಯಾಂಗ ನೋಡ್ಬೇಕಂದ್ರೆ ನನ್ನ ವರ್ಷಿಗೆ ಬಂದಿದ್ದಿ ಹಾಂಗ ನೀನೇ ವರ್ಷಿಗೆ ಬಂದು ನನ್ನ ಜಾತ್ರೆ ನಡೆಸಬೇಕು ಕೋಲ್ಹಾಪುರ ರಾಜ ಅಂದ ಯಾಕಲಮ್ಮ ಹ್ಯಾಂಗ ನಡೆಸಬೇಕು ನೀನು ಜಾಗರಣಿ ಕೊರಳ ಆಗಕ್ಕೆ ಉಡಿ ಬಾಳ ಬಲಗ ಯಾಗ ಪರಡಿ ಹಾಕೋಬೇಕು ಎಡಗ ಯಾಗ ಪತ್ತ ಆಚೆಕೊಂಡು ಉದೋ ಉದೋ ತಾಯಿದ ಮನಿ ಜೋಗ ಆಡಿ ಬರಬೇಕು ಜೋಗ ಆಡಿ ಅದೇ ಜೋಗದ ಒಳಗೆ ನೀ ಎಷ್ಟು ಬರ್ತದ ಅನ್ನೋದು ಆಟ ಅನ್ನೋದು ಒಯ್ದು ಮನಿ ಒಳಗೆ ಹಚ್ಚಿ ನಿನ್ನ ಮನಿ ಒಳಗೆ ನೋಡ್ಬೇಕು ಜಾಗರಣಿ ಮಾಡಬೇಕು ಐದ ಕಬ್ಬ ಐದು ಬಾಳೆದಿನ ತಂದು ನಿನ್ನ ಮನಿ ಒಳಗೆ ಗೊಂದಲ ಹಾಕ ಬಳಕ ನನ್ನ ನೋಡಿ ನೀ ಮಾಡಿದಂತ ಪಾಪ ಪರಿಹಾರ ದೂರ ಆದಂತಳ ದೇವರಿ ಮಾತಿಗೆ ಜಗದಂಬಾ ದೇವಿಗೆ ನೋಡ್ಬೇಕಂದ್ರೆ ನಮೋ ನಮೋ ಅಂತ ತಾಯಿ ಪಾದ ಹಿಡದ ಅಮ್ಮ ನಿನಗೆ ಶರಣ ಬರ್ತೀನಿ ಹಿಂಗ್ ಶರಣ ಬಂದು ವರ್ಷಿ ವರ್ಷಿ ನಿನ್ನ ಜಾತ್ರೆ ಹಿಂಗೆ ಮಾಡ್ತೀನಂತ ಆ ಕೋಲ್ಹಾಪುರ ರಾಜ ಇದೀನಿ ನಾವು ಆ ತಾಯಿಗೆ ಶರಣ ಬಂದ್ರಿ ಶರಣ ಬಂದವ್ರಿ ಮರಣ ಕೊಡಂಗಿಲ್ಲ ಅಂತ ದೇವಿ ಆಶೀರ್ವಾದ ಕೊಟ್ಟಳು ಆಶೀರ್ವಾದ ಕೊಟ್ಟ ಬಳಕ ಎಲ್ಲಿ ಆ ನೋಡ್ಬೇಕ ಕೋಲ್ಹಾಪುರ ರಾಜರ ಮನಿ ಒಳಗ ಐದು ಮಂದಿ ಗೊಂದಲಿಗಾರಿಗೆ ಕರೆಸಿ ಆ ತಾಯಿದು ಗೊಂದಲ ಮಾಡ್ಯಾರ ಐದು ಕಬ್ಬ ಐದು ಬಾಳೆ ನಿನ್ನಿಸ್ ಮಾಡ್ಯಾರ ಪೂಜಾ ಪಾಠ ಮಾಡಿ ಆ ದೇವಿದು ನೋಡ್ಬೇಕು ಜಾಗರಣೆ ಮಾಡಿ ಆ ದೇವಿದು ನೋಡ್ಬೇಕು ತುಳಜಾಪುರ ಒಳಗ ಇನ್ನ ಅದ್ರವಿ ಕೋಲ್ಹಾಪುರ ರಾಜ ತನ್ನ ಮನಿ ಉರಿ ಹಚ್ಚಿ ಆ ತಾಯಿ ಜಗನ್ಮಾತನ ವರ್ಷಿ ವರ್ಷಿಗೆ ಜಾಗರಣೆ ಮಾಡ್ತಾನ ಇಲ್ಲಿಗೆ ರಾಜ ಇದಿನ ವಾ ನನಗ ತಾಯಿ ಇದಿನ ಹಾಕಿ ಬರ್ತಾಳನು ಅಂತ ಹಸಿ ಅಂಗಡಿಯೊಳಗೆ ಕುಂತು ಗಂಡ ಹೆಂಡತಿ ತಪಸ್ಯ ಮಾಡಕತ್ತಿರು. ಸಾಕ್ಷಾತ ದೇವಿ ಬದಲಾಗ ನೋಡ್ಬೇಕಾದ್ರ ರಂಗಭೂಮಿ ಒಳಗೆ ದೇವಿ ತುಳಿದು ಆಪುರಿ ಎಲ್ಲಿ ಯಾರು ನೋಡ್ಬೇಕಾದ್ರ ಕಬ್ಬ ಬೆಳೆದಿಂದ ಕಟ್ಟಿ ಪೂಜಾ ಮಾಡಿರು. ಅದೇ ಅಂದ್ರೊಳಗೆ ಬಂದು ಜಗನ್ಮಾತೆ ದೇವಿ ಗಂಡ ಹೆಂಡತಿಗೆ ಆಶೀರ್ವಾದ ಕೊಟ್ಟಾಳ. ಹೇ ಮಕ್ಕಳ್ರಿ, ನಾನು ಸೇವಾ ಮಾಡಿದ ಒಳಗೆ ನಿಮ್ಗೆ ಸಂಪತ್ತಿ ಸಂತಾನ ಕೊಡ್ತೀನಿ ಅಂತ ಸಂಪತ್ತಿ ಸಂತಾನ ಕೊಟ್ಟಾಳ. ಅವಾಗ ದೇವಿ ಸಂಪತ್ತಿ ಸಂತಾನ ಕೊಟ್ಟಳ ದೇವಿ ಅಂತ ವರ್ಷಿ ವರ್ಷ ಹಂಗೆ ಜಾತ್ರಿ ಮಾಡಕತ್ತಾರ. ಇಲ್ಲಿನ ಕೊಲ್ಲಾಪುರ ರಾಜ ಅಂದು ಕತೆ ಸಂಪುಟ ಮುಗಿಲಾಕ ಬಂದು ಬಂದಿದ್ರಿ. ಆ ಗಂಡ ಹೆಂಡತಿ ನೋಡ್ಬೇಕಂದ್ರ ಆ ತಾಯಿ ಪ್ರಾರ್ಥನೆ ಮಾಡಿ ಏನಂತಾರ, ಅಮ್ಮ ಬಾಯಿ ಕುಡುಕುಡು ವರವು ಮಮ್ಮಾಯಿ, ದೇವಿ ಕುಡುಕುಡು ವರವು ಮಮ್ಮಾಯಿ, ಅಂಗವಾದಿ ಸಂಗಮೇಶ್ವರಗ, ಅಂಗವಾದಿ ಸಂಗಮೇಶ್ವರಗ, ಗಂಗವಾದಿ ಪವಿತ್ರನಾದ